ವ್ಯಾಪಾರ ಅಭಾವಿ ಶಾಸ್ತ್ರಸ್ಯ ದ್ವೈತ ವಿಜ್ಞಾನ ನಿವರ್ತಕತ್ವಂ ನೈಷ ದೋಷ ಆತ್ಮನ ಸ್ವರೂಪದ ಪಾರಮಾರ್ಥಿಕ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ದಾದರೆ ವ್ಯಾಪಾರ ಅಭಾವಿ ಆತ್ಮನಲ್ಲಿ ಯಾವ ವ್ಯವಹಾರವೂ ನಡೀತಾ ಇಲ್ಲ, ನಡೆಯುವ ಸಾಧ್ಯತೆ ಇಲ್ಲ. ವ್ಯಾಪಾರ ಅಭಾವಿ ಸ್ವರೂಪೇ ವ್ಯಾಪಾರ ಅಭಾವ, ಆತ್ಮ ಸ್ವರೂಪದಲ್ಲಿ ಯಾವ ವ್ಯಾಪಾರ ಯಾವ ವ್ಯವಹಾರ ಯಾವುದೂ ನಡೆಯುವ ಸಾಧ್ಯತೆ ಇಲ್ಲ. ಹಾಗಿದ್ದದ್ದಾದ್ರೆ ದ್ವೈತ ಇರ್ತಿತ್ತು, ದ್ವೈತ ಇರ್ತಿತ್ತು. ನಿಮ್ಮದು ನಿಮ್ಮದು ವ್ಯವಹಾರ ಕುದುರ್ಬೇಕು ಅಂದ್ರೆ ದ್ವೈತ ಇಟ್ಕೊಂಡೇ ವ್ಯವಹಾರ ಕುದುರ್ತದೆ. ನೀನಿರ್ಬೇಕು, ನಾನಿರ್ಬೇಕು, ಅವರಿರ್ಬೇಕು, ಇವರಿರ್ಬೇಕು, ಅದಿರ್ಬೇಕು, ಇದಿರ್ಬೇಕು, ಇದೆಲ್ಲವೂ ಇರಬೇಕು ಅಂದ್ರೆ ಕಮ್ಯುನಿಕೇಶನ್ ಆಗ್ತದೆ, ವ್ಯವಹಾರ ನಡೀತದೆ. ಈಗ ಆತ್ಮನಲ್ಲಿ ವ್ಯವಹಾರಕ್ಕೆ ಚಾನ್ಸ್ ಇಲ್ಲ, ಏಕೆಂದರೆ ಅವನಲ್ಲಿ ಯಾವುದೇ ವ್ಯಾಪಾರವೂ ನಡೀತಾ ಇಲ್ಲ. ಇನ್ನು ಇಲ್ಲ ಅಂದಮೇಲೆ ದ್ವೈತ ಇಲ್ಲ ಅಂತಾಯ್ತು. ದ್ವೈತ ಇಲ್ಲ ಅಂದಮೇಲೆ ಶಾಸ್ತ್ರಸ್ಯ ದ್ವೈತ ವಿಜ್ಞಾನ ವರ್ತಕತ್ವ ಕಥಂ, ಶಾಸ್ತ್ರವು ದ್ವೈತವನ್ನ ನಿವಾರಣೆ ಮಾಡುತ್ತದೆ ಅನ್ನೋ ಹೇಗೆ ಸಾಧ್ಯ? ಇದ್ದು ತನ್ನ ನಿವಾರಣೆ ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ. ನನ್ನೂ ಅಲ್ಲ ಇದು, ಇದಷ್ಟ ಒಂದು ಆಕ್ಷೇಪಾರ್ಹ ಪ್ರಶ್ನೆ. ದ್ವೈತ ಇದ್ದದ್ದೇ ಆದರೆ ನಿವಾರಣೆ ಮಾರ್ಗ ಏನು ಅಂತ ನೀವು ಉಪನಿಷತ್ನ ತೋರಿಸಿದ್ದೀನಿ. ಆದರೆ ಆತ್ಮನಲ್ಲಿ ವ್ಯಾಪಾರದ ಅಭಾವ ಇರೋದ್ರಿಂದ ಅನ್ಯ ವಸ್ತು ಯಾವುದೂ ಇಲ್ಲ, ಅದು ದ್ವೈತ ಇಲ್ಲ. ದ್ವೈತ ಇಲ್ಲದೆ ಹೋದರೆ ಇಲ್ಲದೇ ಇದ್ದ ದ್ವೈತವನ್ನ ಶಾಸ್ತ್ರಸ್ಯ ನಿವರ್ತಕತ್ವ ಕಥಂ, ಇಲ್ಲದೇ ಇರೋ ದ್ವೈತವನ್ನ ನಿರಾಕರಣೆ ಮಾಡ್ತಾರ ಅನ್ನೋದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗೆ ಇನ್ನು ಮುಂದೆ ಉತ್ತರ ಕೊಡ್ತಾರೆ. ಹೇಳಿದ್ರೋಗೇನು ಉತ್ಪ್ರೇಕ್ಷೆ ಇಲ್ಲ, ಅದು ನಾವು ಹೇಳಿದ್ರೋಗಿ ಏನು ತಪ್ಪಿದೆ. ನೈಷ ದೋಷ ಏನಪ್ಪ ನಾವು ಹೇಳಿದ್ದು, ರಜ್ವಾಂ ಹಗ್ಗದಲ್ಲಿ ಸರ್ಪ ಇತ್ಯಾದಿಗಳಂತೆ, ಅದು ರಜ್ವಾಂ ಸರ್ಪಾದಿ ಗೊತ್ತಿದೆಯಲ್ಲ, ಆ ಹಗ್ಗ ಹಾವು ಅನ್ನೋದಷ್ಟೇ ಉದಾಹರಣೆ ಕೊಟ್ಟಿದ್ದಾರೆ. ಆದಿ ಅಂತ ಮುಂದೆ ಹಾಕಿದ್ದಾರೆ, ಆದಿ ಅಂತ ಹಾಕಿರೋದ್ರಿಂದ ನೀವು ಉಳಿದನ್ನು ತಂದ್ಕೋ. ಏನೇನು ತಂದ್ಕೋತೀರಿ? ನೋಟು ಮರ, ಮೃಗಜಲ ಉದಾಹರಣೆಗಳು ತಂದ್ಕೋ. ಇವೆಲ್ಲ ಉದಾಹರಣೆಗಳಿದ್ದಂತೆ ಏನಾಗಿದೆ ಅಲ್ಲಿ, ರಜ್ಜುವಿನಲ್ಲಿ ಸರ್ಪವು ಅಧ್ಯಸ್ಥವಾಗಿದೆ. ಹೌದಾ? ಈ ಆತ್ಮನ್ನ ರಜ್ಜುವಿನ ಸ್ಥಾನದೊಳಗೆ ಇಟ್ಬಿಟ್ಟು, ಆತ್ಮನ್ನ ರಜ್ಜುವಿನ ಸ್ಥಾನದೊಳಗೆ ಇಟ್ಬಿಟ್ಟು, ಆ ರಜ್ಜುವಿನ ಸ್ಥಾನದಲ್ಲಿದ್ದಂತಹ ಆತ್ಮ, ಆ ಆತ್ಮನಲ್ಲಿ ಈಗ ಜೀವತ್ವ ಅನ್ನೋದು ಹುಟ್ಟುಗಟ್ಟಿದೆ. ಅಲ್ಲಿ ಹೇಗೆ ಹಾವು ಹುಟ್ಟುಗಟ್ಟಿದೆ, ಹಾಗೆ ಇಲ್ಲಿ ಏನು ಹುಟ್ಟುಗಟ್ಟಿದೆ? ಜೀವತ್ವ. ಜೀವಾತ್ಮ ಹುಟ್ಟುಗಟ್ಟಿದ ಅಂತಂದ್ರೆ ಎಲ್ಲೋ ಚೆನ್ನೈದಲ್ಲೋ ಮುಂಬೈದಲ್ಲೋ ಕಲ್ಕತ್ತಲ್ಲೋ ಇದ್ದಾನೆ ಅಂತ ಅರ್ಥ ಅಲ್ಲ. ಅವನು ಯಾರು? ಅವನು ಅವನೇ ಯಾವ ಜಿಜ್ಞಾಸ ಮಾಡಿ ಹೊಡೆದ ಅವನೇ. ಅವನ ದೃಷ್ಟಿಯನ್ನು ವಿಚಾರ ಮಾಡಿದ್ದಾದ್ರೆ ಇವೆಲ್ಲವೂ ಆರೋಪಿತ ಅಂತಿದ್ದ. ವಾಸ್ತವಿಕವಾಗಿ ಇಲ್ಲ, ವ್ಯವಹಾರಕ್ಕಾಗಿದೆ ಘಟ. ನೀವು ವಿಚಾರಣೆಗೆ ಹಚ್ಚಿಬಿಟ್ರೆ ಅದು ಘಟ ಇಲ್ಲೇ ಇಲ್ಲ. ಈ ಪ್ರಪಂಚವನ್ನು ನೂರಕ್ಕೆ ನೂರು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅಂದ್ರೆ ವಿಚಾರ ಮಾಡ್ಬೋದು. ವಿಚಾರ ಮಾಡಿದ್ರೆ ಕುಸಿದ್ ಬಿಡುತ್ತೆ, ಏಕೆಂದ್ರೆ ವಿಚಾರಗಳು ಏನು ಅರ್ಥ ಇಲ್ಲ, ಎಲ್ಲ ಸುಳ್ಳು. ಮಾಡಿ ಘಟದ ಬಗ್ಗೆ ವಿಚಾರ ಮಾಡಿ ಮಾಡಿ. ಏನು ವಿಚಾರ ಮಾಡೋದಿದ್ದಲ್ಲಿ? ಕಂಠ ವಿಚಾರ ಮಾಡ್ಬೇಕ, ಹೊಟ್ಟೆ ವಿಚಾರ ಮಾಡ್ಬೇಕ, ತಳ ವಿಚಾರ ಮಾಡ್ಬೇಕ, ಏನು ವಿಚಾರ ಮಾಡ್ಬೇಕು? ಅರ್ಥಾತ್ ನಾಮರೂಪಗಳು, ನಾಮರೂಪಗಳು ಇದು ಯಾವುದೇ ವಿಚಾರಕ್ಕೆ ಒಳಪಡುವುದಿಲ್ಲ, ವಿಚಾರಣೆಗೆ ಒಳಪಡುವುದಿಲ್ಲ. ಆತ್ಮವಾಗಿ ವಿಚಾರ ಆತ್ಮ ಬಗ್ಗೆ ವಿಚಾರ ಮಾಡ್ತೀಯ. ಆತ್ಮ ಇದು ಯಾವತ್ತೂ ಸ್ವರೂಪದಿಂದ ಸಿದ್ಧವಾಗಿ ಆತ್ಮ ಬಗ್ಗೆ ವಿಚಾರ ಶಬ್ದಗಳನ್ನು ಇಳಿಕೋದಿಲ್ಲ, ಯಾವುದೇ ಪ್ರತ್ಯಕ್ಷದಿಂದ ಲಭ್ಯ ಇಲ್ಲ, ಪರೋಕ್ಷವಾಗಿ ಲಭ್ಯ ಇಲ್ಲ. ಇಂಥ ಈ ಆತ್ಮನ ನಾನು ಹೇಗೆ ವಿಚಾರ ಮಾಡ್ತೀನಿ? ವೃಕ್ಷದ ಬಗ್ಗೆ ವಿಚಾರ ಮಾಡೋದು, ಮರದ ಬಗ್ಗೆ ವಿಚಾರ ಮಾಡೋದು, ಬಾಗಿಲು ಕಿಟಕಿ ಬಗ್ಗೆ ವಿಚಾರ ಮಾಡೋದು, ಕಟ್ಟಡ ಬಗ್ಗೆ ವಿಚಾರ ಮಾಡ್ಬೋದು, ರಸ್ತೆ ಬಗ್ಗೆ ವಿಚಾರ ಮಾಡ್ಬೋದು, ಆತ್ಮನ ಬಗ್ಗೆ ವಿಚಾರ ಮಾಡಿ. ಇಲ್ಲ, ಇತ್ತಂದ್ರೆ ವಿಚಾರ ಮಾಡಿ ಬರ್ತದೆ. ಇಲ್ಲದೇ ಇರುವ ಕಳ್ಳನ ಬಗ್ಗೆ ವಿಚಾರ ಮಾಡೋದಂದ್ರೆ ಏನು? ಕಳ್ಳ ಇದ್ದಾನೆ, ಅಡಿಕೊಂಡಿರ್ಬೋದು, ಕುಡುಕ್ರಿ ಕುಡುಕುವುದು. ಬಂಜ ಪುತ್ರನ ಹುಡುಕ್ರಿ, ಇದ್ದವನ ಇಲ್ಲವನ ಇಲ್ಲದೆ ಅವನು ಹುಡುಕೋದು ಹೆಂಗೆ? ಹಾಗಾದ್ರೆ ಈ ಜಗತ್ತು ಏನು ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ? ಈ ಜಗತ್ತು ವಿಚಾರಣೆ ಮಾಡಿದಾಗ ಮಾತ್ರ ತನ್ನ ದ್ವೈತ ಭಾವನೆ ಕಳಕು. ದ್ವೈತ ಬೇರೆ, ದ್ವೈತ ಭಾವ ಬೇರೆ. ದ್ವೈತ ಭಾವ ಇದು ಫಿಲಾಸಫಿ. ಈ ಒಂದು ಫಿಲಾಸಫಿಯನ್ನ, ಈ ಒಂದು ಚಿಂತನೆಯನ್ನ ಆಧರಿಸಿಕೊಂಡು ಅದನ್ನೇ ಒಂದು ಸಿದ್ಧಾಂತ ಅಂತ ಮಾಡಿ ಕೂತ್ಕೊಂಡ್ಬಿಟ್ರೆ ಒಂಥರ ಆಭಾಸ. ಏನೋ ನಾಲ್ಕು ಚಿಂತನೆ ಮಾಡಬಾರ್ದು ಅಂತ ದಿಲ್ಲಿ ಕಳಿಸ್ಕೊಟ್ರೆ ಏನು ವಾಪಸ್ ಬರಬೇಕಾದ್ರೆ ತಾನೇ ಇನ್ಸ್ಟಿಟ್ಯೂಷನ್ ಹೆಡ್ ಅಂತ ಗೊತ್ತು. ಯಾಕಂದ್ರೆ ದಿಲ್ಲಿಗೆ ಹೋಗಿ ಬಂದೀನಿ, ನಿನಗೆ ದ್ವೈತದ ಬಗ್ಗೆ ಮಾತಾಡು ಅಂತ ಹೇಳಿದ್ರೆ ದ್ವೈತವನ್ನೇ ಸಿದ್ಧಾಂತ ಮಾಡಿ ಕೂತ್ಕೊಂಡ್ಬಿಟ್ರೆ ದ್ವೈತ ಬೇರೆ, ದ್ವೈತ ಸಿದ್ಧಾಂತ ಬೇರೆ. ನೀನು ಬೇರೆ, ನಾನು ಬೇರೆ, ಅವನು ಬೇರೆ, ಇದು ಬೇರೆ, ಪ್ರಾಣಿ ಬೇರೆ, ಪಕ್ಷಿ ಬೇರೆ, ಇದು ದ್ವೈತ. ಯಾವಾಗ ಈ ವಿಚಾರವನ್ನು ನೀವು ಆತ್ಮ ಪರಮಾತ್ಮ ಜೀವಾತ್ಮ ಪರಮಾತ್ಮಗೆ ಸೇರಿಸ್ತೀವಿ ಆವಾಗ ಇದೇನಾಗ್ತದೆ? ಸಿದ್ಧಾಂತ. ನಾವು ವಿಚಾರವನ್ನು ಮಾಡಲಿಕ್ಕೆ ಹೋಗಿ ನಮ್ಮದೇ ಸಿದ್ಧಾಂತ ಮಾಡಿ ಕೂತ್ಕೊಂಡು ಅದಕ್ಕೆ ಪ್ರಾರಂಭದಲ್ಲೇ ಕ್ಲೀನಾಗಿ ಅರ್ಥ ಮಾಡ್ಕೊಂಡಂತೆ ನಾವು ದ್ವೈತವನ್ನು ನಿರಾಕರಿಸ್ತಾ ಇಲ್ಲ, ದ್ವೈತವನ್ನ ನಿರಾಕರಿಸ್ತಾ ಇಲ್ಲ, ಬೇರೆ ಬೇರೆ ಭಾವವನ್ನು ನಿರಾಕರಿಸ್ತಾ ಇಲ್ಲ. ಆದ್ರೆ ಏನ್ ನಿರಾಕರಿಸ್ತಾ ಇದ್ದೇವೆ ಅಂತಂದ್ರೆ, ಈ ದ್ವೈತದ ಚಿಂತನೆಯಲ್ಲಿ ಕಾಣಲು ನೋಡಲು ಪ್ರತ್ಯಕ್ಷವಾಗಿ ದ್ವೈತ ಲಭ್ಯ ಇದ್ದರೂ ಇವುಗಳೆಲ್ಲದರಲ್ಲಿ ಹಾಸುಹೊಕ್ಕಾಗಿ ಅದ್ವೈತವು ಇದೆ. ಹಾಗೆ ಹಾವಿನ ಕಣಕಣದಲ್ಲಿಯೂ ಕೂಡ ಪೂರ ಹಾವು ಹಗ್ಗವೇ ಹಾಸುಹೊಕ್ಕಾಗಿ, ನೀ ಹೆಡೆ ಮುಟ್ಟಿದ್ರು ಹಗ್ಗನ ಮುಟ್ಟಿರ್ತೀಯ, ಹೊಟ್ಟೆ ಮುಟ್ಟಿದ್ರು ಹಗ್ಗನ ಮುಟ್ಟಿರ್ತೀಯ. ಹಾಗೆ ಎಲ್ಲೆಲ್ಲಿಯೂ ಬ್ರಹ್ಮನು ಆತ್ಮನು ಪಸರಿಸಿಕೊಂಡಿದ್ದಾನೆ. ಆತ್ಮನಂತೆಯೇ ಗುರುತಿಸಬೇಕು. ಹೀಗಾಗಿ ದ್ವೈತ ಎಲ್ಲಿದೆಪ್ಪ? ಆತ್ಮನು ದ್ವೈತ ಇರಲಿಕ್ಕೆ ಸಾಧ್ಯವೇ ಇಲ್ಲ? ಏಕೆಂದರೆ ರಜ್ಜು ಸತ್ಯ ಸರ್ಪ ಅಧ್ಯಸ್ತ, ಹಾಗೆ ಆತ್ಮ ಸತ್ಯ ಹೊರತುಪಡಿಸಿ ಎಲ್ಲವೂ ಕೂಡ ಅಧ್ಯಸ್ತ. ಅವಿದ್ಯಾ ಅಧ್ಯಸ್ತತ್ವ. ಅದು ಯಾಕ್ರಿ ಇವನು ಅಧ್ಯಾಸ ಮಾಡ್ಕೊಳಕ್ ಹೋದ? ಸುಮ್ಮನಿರಬಾರ್ದಾಗಿತ್ತ. ಇವನು ಯಾಕೆ ಅಧ್ಯಾಸ ಮಾಡ್ಕೊಳಕ್ ಹೋದ? ಅವಿದ್ಯಾ. ಯಾರಿಗೆ ಅಧ್ಯಾಸ ಆಗಿದೆಯೋ ಅವನಿಗೆ ಗೊತ್ತಿಲ್ಲ ನಾ ಯಾಕೆ ಮಾಡಿದ್ರು, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕಿಲ್ಲ ಬಗ್ಗೆ. ಸೊ ಅವಿದ್ಯಾ ಅಧ್ಯಸ್ತತ್ವ ಕಥಂ, ಹೇಗಪ್ಪ ಅಂತ ಉದಾಹರಣೆ ಕೊಡ್ತಾರೆ. ಸುಖಿ ಅಹಂ, ದುಃಖಿ ಮೂಲ, ಜಾತಃ ಈಗ ಹುಟ್ಟಿದ್ದೇನೆ, ಮೃತಃ ಅಯ್ಯೋ ಮುಗಿತಲ್ಲಪ್ಪ ನಮ್ಮ ಜೀವನ, ದೇಹವಾನ್ ಎಂಬತ್ತಿರೋ ದೇಹವನ್ನು ಹುಡುಗಾಟ ಹೇಳ್ಬೇಕಲ್ಲಪ್ಪ, ಒಂದ್ ಬ್ಯಾಗ್ ಹೊತ್ಕೊಂಡ್ರೆ ಆಗೋದಿಲ್ಲ, ಒಂದ್ ಮೆಟ್ಲು ಹತ್ತಂದ್ರೆ ಆಗೋದಿಲ್ಲ, ಈ 80 ಕಿಲೋ ಈ ಶರೀರ ಹೊತ್ಕೊಂಡು ಅಡ್ಡಾಡ್ಬೇಕಲ್ಲ, ಹೆಂಗ್ ಅಡ್ಡಾಡ್ತೀಯಪ್ಪ ಅಡ್ಡಾಡ್ತಿದೀವಲ್ಲ ಮತ್ತೇನಂತೀವಿ? ನಾನು ಅಡ್ಡಾಡ್ತೀನಿ, ಅಹಂ ದೇಹವಾನ್, ನಾನು ಪಚನ ಮಾಡ್ತೀನಿ, ಅಹಂ ಜೀರ್ಣ, ಪಶ್ಯಾಮಿ ನಾನು ನೋಡುತ್ತೀನಿ, ವ್ಯಕ್ತ ಅವ್ಯಕ್ತ, ಕರ್ತ ಫಲಿ, ಸಂಯುಕ್ತ ವಿಯುಕ್ತ, ಪಡ್ಕೊಂಡೆ ಕಳ್ಕೊಂಡೆ, ಕ್ಷೀಣ ಕೃಷ್ಣನಾದೆ, ವೃದ್ಧ ವಯಸ್ಸಾಯಿತು, ಮಮ ಏತೇ ಇತ್ತೇವ ಮಾದಯ ಸರ್ವೇ ಆತ್ಮನಿ ಅಧ್ಯಾರೋಪ್ಯಂತೆ. ಆತ್ಮನಲ್ಲಿ ಅಲ್ಲಿ ಹೇಗೆ ಹಾವು ಆರೋಪಿತವೋ ಹಾಗೆ ಇಲ್ಲಿ ಎಲ್ಲ ಎಷ್ಟೂ ಆರೋಪಿತ. ಅವು ನಮಗೆ ಜನ್ಮ ಜನ್ಮಾಂತರ ಚೆನ್ನಾಗಿ ಚಟ ಬಂದ್ಬಿಡುತ್ತೆ. ಏನು ಗಾರ್ಬೇಜ್ ಆರಿಸಿಕೊಂಡು ಒಳಗೆ ಹಾಕೊಂಡು ಗಾರ್ಬೇಜ್ ಪಿಕ್ಕರ್ಸ್ ಬೆಳಿಗ್ಗೆ ಹೋಗ್ತಾರೆ ನೋಡಿ, ನೀವು ಚೀಲ ಹಾಕೊಂಡು ಹಾಕೋದು ನೋಡಿದ್ಯಾ? ನೋಡ್ಬೇಕು. ಯಾರವ್ರು? ನಾವೆಲ್ಲ ನಾವೇ ಎಲ್ಲ. ಏನೇನ್ ಕಾಣ್ತದೋ, ಏನೇನ್ ಸಿಗ್ತದೋ, ಏನೇನ್ ನೋಡ್ತೇವೋ, ಏನೇನ್ ಮುಟ್ತೇವೋ, ಯಾವ್ಯಾವ್ದು ಎದ್ ಬರ್ತೇವೋ ಎಲ್ಲ ತಗೊಂಡ್ ಒಳಗೆ ಹಾಕೊಂಬುದೇ ಒಬ್ಬನಾಳೇ ಅದು ಎಸಿ ಬೇಡ, ಒಳಗೂ ಹಾಕೋಬೇಡ, ಇದ್ದಲ್ಲೇ ಇಟ್ಟು ಬಿಡೋದು. ಎಸಿಯೋನು ಜಾಣನಲ್ಲ, ಒಳಗೆ ಹಾಕಿಕೊಳ್ಳೋನು ಜಾಣನಲ್ಲ, ಇದ್ದದ್ದನ್ನ ಇದ್ದಲ್ಲೇ ಬಿಟ್ಬಿಡೋನು ಜಾಣ. ಅದಕ್ಕೆ ಸಮಯ ನಾವು ಕಸ ತೆಗಲಿಕ್ಕೆ ಹೋಗಿದ್ರು. ನೀವು ಹೇಳಿದ್ರಲ್ಲ ಎಸಿಬಾರ್ದು ಮತ್ತೆ ಒಳಗು ಇಟ್ಕೋಬಾರ್ದು, ಅಲ್ಲಿ ಅದು ಈ ದ್ವೈತದ ಭಾವ ನಾವು ತುಂಬ್ಕೊಂಡ್ಬಿಟ್ಟಿವಿ. ದ್ವೈತ ತಪ್ಪಲ್ಲ, ದ್ವೈತದ ಭಾವ ತಪ್ಪು. ಅದ ಅದ ನಕ್ಷತ್ರ ನಕ್ಷತ್ರ, ಸೂರ್ಯ ಸೂರ್ಯ, ಚಂದ್ರ ಚಂದ್ರ, ಎಲ್ಲೂ ತಪ್ಪಾಡಿದ್ದೇವು. ಆದ್ರೆ ಅವುಗಳನ್ನು ನಾವು ಒಳಗಡೆ ಯಾವಾಗ ತಗೋತೀವಿ ಅದು ದಟ್ ಬಿಕಾಸ್ ಭಾವ. ನೀ ಆ ಭಾವದಲ್ಲಿ, ಆ ಭಾವದಲ್ಲಿ ನೀನು ಒಂದಾಗ್ಬಿಡ್ತೀಯ. ಭಾವದಲ್ಲಿ ಭಾವುಕನಾಗ್ತೀಯ ಅಂತ ಒಂದು ಶಬ್ದ ಹೇಳ್ಬೇಕಂದ್ರೆ, ಭಾವಗಳಲ್ಲಿ, ಭಾವಗಳಂದ್ರೆ ಅನೇಕಾನೇಕ ದ್ವೈತ ಇರುವಿಕೆಗಳಲ್ಲಿ, ದ್ವೈತ ಇರುವಿಕೆಗಳಲ್ಲಿ ನೀನೇನಾಗಿದೀಯ ಈಗ? ದ್ವೈತ ಇರುವಿಕೆಗಳಲ್ಲಿ ಆ ಭಾವುಕನಾಗ್ಬಿಟ್ಟಿದೆ. ಇಮೋಷನ್ಸ್ ಆರ್ ಓಕೆ ಬಟ್ ನಾಟ್ ಇಮೋಷನಲ್. ಸುಖ ದುಃಖ, ಬೇಕು ಬೇಡ, ಇಷ್ಟ ಅನಿಷ್ಟ, ಇವೆಲ್ಲ ಇಮೋಷನ್ಸ್. ಇರಲಿ, ಅವೆಲ್ಲ ಇದ್ದನ್ನೇ ಒಂಥರ ಚಾಕ್ಲೇಟು ಬಿಸ್ಕೆಟ್ ಇದ್ದಂಗೆ ಇರಲಿ. ಆದ್ರೆ ನೀನು ಅವುಗಳಲ್ಲಿ ಇಷ್ಟು ಭಾವುಕನಾಗಿ ಬಿಡ್ತೀಯ ಅಂತಂದ್ರೆ, ಸುಖ ಇರಲಿ ಆಹ ಸುಖಿ, ದುಃಖ ಇರಲಿ ಆಹ ದುಃಖಿ. ಈ ಪ್ರಕಾರ ಸರ್ವೇ ಆತ್ಮನೇ ಅಧ್ಯಾರೋಪ್ಯಂತೆ ಆತ್ಮ ಏತೇಷು ಅನುಗತಃ ಸರ್ವತ್ರ ಅವ್ಯಭಿಚಾರಾತ್. ಈಗ ಇವನು ಕರ್ತ ಫಲಿ ಅಥವಾ ಪಶ್ಯಾಮಿ ವ್ಯಕ್ತ ದೇಹವಾನ್ ಜೀರ್ಣ ಅಂತ ಏನು ಹೇಳ್ಕೊಳ್ತಾ ಇದ್ದಾನೆ. ಹೀಗೆ ಹೇಳಿಕೊಳ್ಳುವಾಗ ಆತ್ಮ ಅಲ್ಲೇ ಇದ್ದಾನೋ ಬೇರೆ ಎಲ್ಲೋ ಇದ್ದಾನೋ? ಘಟ ಅಂತ ಹೇಳುವಾಗೂ ಮಣ್ಣಲ್ಲೇ ಇದೆ, ಒಡಕ ಘಟ ಅಂತ ಹೇಳಿದಾಗೂ ಮಣ್ಣಲ್ಲೇ ಇದೆ, ಕಂಠ ಹೋದ ಘಟ ಅಂದ್ರೂ ಮಣ್ಣಲ್ಲೇ ಇದೆ, ತಳಾನೇ ಒಡೆದು ಹೋಗಿದೆ ಅಂದ್ರೂ ಕೂಡ ಅಲ್ಲೇ ಇದೆ ಮಣ್ಣು. ಇನ್ನು ಏನಕ್ಕೆ ಉಪಯೋಗ ಬರುತ್ತಲ್ಲ ಅಂದ್ರೆ ಮಣ್ಣಾಗಿದೆ ಮಣ್ಣು, ಮಣ್ಣಾಗಿದೆ. ಹಾಗೆ ಇಲ್ಲಿ ಕೂಡ ನಾನು ನಾನು ನೋಡಿದೆ ಅಂದಾಗ ಆತ್ಮನೇ ಇದ್ದಾನೆ, ನಾನು ಕೇಳಿದೆ ಅಂದಾಗ ಆತ್ಮನೇ ಇದ್ದಾನೆ, ನಾನು ಮುಟ್ಟಿದೆ ಅಂದಾಗ ಆತ್ಮನೇ ಇದ್ದಾನೆ. ಆದರೆ ಇವುಗಳ ಹಾವುಗಳಿಂದಲೂ ಅವನು ವ್ಯಭಿಚಾರಗೊಂಡಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತನ್ನಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳದೆ ಎಲ್ಲದರಲ್ಲಿಯೂ ತಾನಿದ್ದಾನೋ ಅದಕ್ಕೆ ಅವ್ಯಭಿಚಾರ ಅಂತ ಕರೀತಾರೆ. ಸರ್ವತ್ರ ಅವ್ಯಭಿಚಾರಾತ್. ಹೇಗಪ್ಪ ಅಂತ ಉದಾಹರಣೆ ಕೊಡ್ತಾರೆ. ಯಥಾ ಸರ್ಪಧಾರಾದಿ ಭೇದೇಶು ರಜ್ಜು ಯದಾಚ ಏವಂ ವಿಶೇಷ್ಯ ಸ್ವರೂಪ ಪ್ರತ್ಯಯಸ್ಯ ಸಿದ್ಧತ್ವಾತ್ ನ ಕರ್ತವ್ಯತ್ವಂ ಶಾಸ್ತ್ರೇಣ. ಯಾವ ಪ್ರಕಾರ ಸರ್ಪ ನೀರಿನ ಕೋಡಿ ಧಾರ. ಅಜ್ಜನ್ ಕೋಲು ಬಿದ್ದದ್ದು ನೋಡದೆ ತಗೊಂಡ್ವ. ಒಂದೇ ಒಂದು ಪದಾರ್ಥವನ್ನ ಮೂರು ರೀತಿಯಲ್ಲಿ ಅಧ್ಯಾರೋಪಿಸಿದಾಗಿಯೂ ಕೂಡ ಅವು ಮೂರು ಬೇರೆ ಬೇರೆ ವ್ಯವಹಾರಗಳನ್ನೇ ಸೂಚಿಸಿದಾಗ್ಯೂ ಕೂಡ ಅಲ್ಲಿ ಇದ್ದಂತ ಹಗ್ಗಕ್ಕೆ ಏನು ಬದಲಾವಣೆ ಆಗಿದೆ? ಈ ನೀರಿನ ಕೋಡಿ ಅಂದಾಗ ಅದು ಹಸಿಯಾಗಿಲ್ಲ, ಅವನು ಸರ್ಪ ಅಂದಾಗ ಅಲ್ಲಿ ಸರ್ಪ ಆಗಿಲ್ಲ. ಹೀಗಾಗಿ ತನ್ನ ವಿಶೇಷತೆಯಿಂದ ಏನೂ ಬದಲಾಗದೆ ತನ್ನ ವಿಶೇಷತೆಯಿಂದ ಹಾಗೇ ಹೇಗಿದೆಯೋ, ಉದಾಹರಣೆಯಲ್ಲಿ ಹಾಗೆ ದೃಷ್ಟಾಂತದಲ್ಲಿಯೂ ಅದೇ ಉತ್ತರ ಬರ್ತದೆ ನಿಮಗೆ. ಏನದು? ಆತ್ಮ ವಿಶೇಷ ಸ್ವರೂಪ ಪ್ರತ್ಯಯಸ್ಯ ಸಿದ್ಧತ್ವಾತ್ ನ ಕರ್ತವ್ಯತ್ವ ಶಾಸ್ತ್ರೇಣ. ಶಾಸ್ತ್ರದ ಕರ್ತವ್ಯ ಇದು ಅಲ್ಲ. ಆತ್ಮನು ಸಚ್ಚಿದಾನಂದ ಸ್ವರೂಪನಿದ್ದಾನೆ ಅಂತ ತೋರಿಸೋದು ಇದು ಶಾಸ್ತ್ರದ ಪ್ರಮುಖವಾದ ಉದ್ದೇಶ ಅಲ್ಲ. ಯಾಕೆ ಅಂದ್ರೆ ಅದು ಇದ್ದದ್ದೇ ಫ್ಯಾಕ್ಟ್, ಇದ್ದದ್ದೇ. ಸೂರ್ಯನ ಪ್ರಕಾಶಮಾನವಾಗಿ ಬೆಳಗುತ್ತಾನೆ ಅಂತ ಯಾವ ವೇದವೂ ಬಂದು ಹೇಳಬೇಕಾಗಿಲ್ಲ. ಬೆಂಕಿಯು ಸುಡುತ್ತದೆ ಎಂದು ಯಾವ ವೇದವೂ ಹೇಳಬೇಕಾಗಿಲ್ಲ. ನಾ ವಾರ್ನಿಂಗ್ ಕೊಟ್ಟೇನಿ, ಇನ್ನು ಮುಂದೆ ಮುಟ್ಲಿಕ್ಕೆ ಹೋಗ್ಬೇಡ ಅಂತ ಅಂದಾಗ್ಯೂ ನಾ ಹೋಗಿ ಮುಟ್ಟಿದ್ದೆ. ಆದ್ರೆ ಮುಟ್ಕೋ ಅಂತ ಶಾಸ್ತ್ರಕ್ಕೆ ಇದ್ರೊಳಗೇನು ಅರ್ಥ ಇಲ್ಲ. ಯಾಕೆ? ನಮಗೆ ಸ್ವರೂಪದಿಂದ ಗೊತ್ತಿದೆ, ನಮಗೆ ವಿಶೇಷ ಸ್ವರೂಪ ಪ್ರತ್ಯಯಸ್ಯ ಸಿದ್ಧತ್ವಾದ. ಆದ್ದರಿಂದ ಶಾಸ್ತ್ರದ ಕರ್ತವ್ಯ ಅಲ್ಲ, ಶಾಸ್ತ್ರದ ಕರ್ತವ್ಯ ಅಲ್ಲ. ಏನ್ ಕರ್ತವ್ಯ ಅಲ್ಲ ಕೇಳ್ಕೊಂಡು ಬಹಳ ಚಂದದೆ. ಶಾಸ್ತ್ರದ ಕರ್ತವ್ಯ ಅಲ್ಲ ಏನು ಅಂತಂದ್ರೆ, ನೀನು ಕರ್ತೃ ಅಲ್ಲ ಅಂತ ಹೇಳ್ತದೆ. ಕರ್ಮ ನಿನ್ನಲ್ಲಿ ಇಲ್ಲ ಅಂತ ಹೇಳ್ತದೆ. ನೀನು ಸಚ್ಚಿದಾನಂದ ಸ್ವರೂಪನಿದ್ದೀಯ ಅಂತ ಹೇಳಲಿಕ್ಕೆ ಹೋಗುದು. ನೀನು ಕರ್ತೃ ಇದ್ದೀಯ ಅಂತ ಹೇಳಿದಾಗ ಆ ಕರ್ತೃಭಾವವನ್ನು ನೇತಿ ನೀತಿ ಶಬ್ದಗಳಿಂದ ಅನ್ವಯ ವ್ಯತಿರೇಕದಿಂದ ನಿರಾಕರಿಸುವ ಪ್ರಯತ್ನವನ್ನ ಶಾಸ್ತ್ರ ಮಾಡ್ತದೆ. ನೀ ಆನಂದ ಸ್ವರೂಪನಿದ್ದೀಯ ಅಂತ ಸಿದ್ಧ ಮಾಡೋ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನೀನು ಆನಂದನೇ ಇದ್ದಿ. ಈ ಎಲ್ಲ ಆರೋಪಗಳನ್ನ ಮಾಡಿಕೊಂಡಿದ್ದರಿಂದಾಗಿ ನಾ ಆನಂದನೇ ಆಗಿದ್ದರೂ ಕೂಡ ಡಿಸ್ಟರ್ಬ್ಡ್ ಆನಂದ ಆಗಿದೆ. ಆನಂದ ಸ್ವರೂಪನೇ ಆಗಿದ್ರು ಕೂಡ ಎಂಥ ಆನಂದ? ಡಿಸ್ಟರ್ಬ್ಡ್ ಆನಂದ. ಎಲ್ಲರ ಆನಂದಗಳು ವಕ್ರಾನಂದರು. ಸ್ವಚ್ಛ ಶುದ್ಧ ಆನಂದ ಒಬ್ಬರಲ್ಲೂ ಇಲ್ಲ. ಯಾಕೆ? ಹೋಲ್ ಲೈಫ್ ಸ್ಟೈಲ್ ಅಧ್ಯಸ್ತ. ಕೊಟ್ಟೆ, ತಗೊಂಡೆ, ಹೋದೆ, ಬಂದೆ, ನೋಡಿದೆ, ಇಲ್ಲ ಇನ್ ಮೇಲೆ ಹೇಳಿದಾರೆ, ಅಷ್ಟು ಅಧ್ಯಾಸ ಇದೆ. ಏನು ಅಧ್ಯಸ್ಥಾನೆ ಅಂದ್ರೆ ಇಲ್ಲದೇ ಇರುವುದನ್ನು ಇದೆ ಅಂತ ಸ್ವೀಕಾರ ಮಾಡೋದು. ಸರ್ಪವು ಅಧ್ಯಸ್ಥ, ಅಂತಹ ಸರ್ಪದಲ್ಲಿ ಹಗ್ಗವು ಅನುಗತವಾಗಿ ಇರುತ್ತೆ. ಆದ್ರೆ ಹಗ್ಗ ಕಾಣಬಹುದು. ಏನ್ ಕಾಣ್ತದೆ? ಭಾವದಲ್ಲಿ ಸರ್ಪ ಇದೆ, ಅದೇ ಅಲ್ಲಿ ಕಾಣ್ತದೆ. ಹಾಗೆ ಭಾವದಲ್ಲಿ ಜೀವಾತ್ಮ ಇಟ್ಕೊಂಡು ನಾವು ಎಲ್ಲೆಲ್ಲಿಯೂ ಜೀವಾತ್ಮನನ್ನೇ ನೋಡ್ತೀವಿ. ಯಾವ ಜೀವಾತ್ಮ ಯಾವನಾದ್ರೂ ನಮಗೇನು ಆತ್ಮ ಅಂತೂ ಅಲ್ಲ. ನಮಗೇನು ಅದರಿಂದ? ಹೌದೋ, ಹಾಗಾದ್ರೆ ಆತ್ಮನ ಸಿದ್ಧ ಮಾಡ್ರಿ. ಆತ್ಮನ ಸಿದ್ಧ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ಸಿದ್ಧಸ್ಯ ಸಿದ್ಧ ಏವಂ ವಿಶೇಷ ಸ್ವರೂಪ ಪ್ರತ್ಯಯಸ್ಯ ಸಿದ್ಧತ್ವಾದ ನ ಕರ್ತವ್ಯತ್ವಂ ಶಾಸ್ತ್ರ. ಶಾಸ್ತ್ರದ ಕರ್ತವ್ಯ ಇದಲ್ಲ. ನೀ ಅನ್ನಮಯ ಕೋಶ ಅಲ್ಲ, ಯಾಕಲ್ಲ ನೋಡು, ಇಷ್ಟಿಷ್ಟು ಪ್ರಕ್ರಿಯೆ ನಿನ್ನ ಕಣ್ಣೆದುರಿಗಿದೆ, ಅವ ನಿನ್ನ ಶರೀರ ಪ್ರಾಪ್ತಿಯಾಗ. ಓ ಪ್ರಾಣ ಅಪಾನ ಕ್ರಿಯೆಗಳು ನಿನ್ನಲ್ಲಿ ಇಲ್ಲ. ಪ್ರಾಣವೇ ಇಲ್ಲ ಅಂತ ನಾನು ಕೇಳಿ, ಆದ್ರೆ ಪ್ರಾಣ ವ್ಯಾಪಾರ, ನಾವು ಶ್ರಾಸ್ತ್ರ ಇದು ವ್ಯಾಪಾರ. ಈ ವ್ಯಾಪಾರದಲ್ಲಿ ನಾವು ಸತ್ಯ ಬುದ್ಧಿ ಇಟ್ಬಿಡಿದ್ವಿ. ಆದ್ದರಿಂದ ಸರ್ಪಧಾರಾದಿ ಭೇದೇಶು ರಜ್ಜು ಯಥಾಚ ಇವಂ ವಿಶೇಷ ಸ್ವರೂಪ ಪ್ರತ್ಯಯ ಸಿದ್ಧತ್ವ ನ ಕರ್ತವ್ಯತ್ವ ಶಾಸ್ತ್ರೇಣ. ಮತ್ತೇನ್ ಮಾಡ್ತದ ನಿಮ್ ಶಾಸ್ತ್ರ ಭಾಷ್ಯ? ಅಕೃತ ಕರ್ತೃಚ ಶಾಸ್ತ್ರ. ನಿಮ್ಗೆ ಗೊತ್ತಮ್ಮ ಏನ್ ಶಾಸ್ತ್ರ? ಅಕರ್ತೃವನ್ನು ಉಂಟು ಮಾಡುವುದೇ ಶಾಸ್ತ್ರ. ಅಕರ್ತೃವನ್ನು ಉಂಟು ಮಾಡುವ, ಅಕರ್ತೃವನ್ನು ಉಂಟು ಮಾಡೋದು ಅಂದ್ರೆ ಏನು? ಅಕರ್ತೃವನ್ನು ಉಂಟು ಮಾಡೋದು ಅಂದ್ರೆ ಏನು? ಸ್ಪಷ್ಟಪಡಿಸೋದು. ಏನು ಹೊಸದಾಗಿ ಅವನ್ನೆಲ್ಲ ಹುಟ್ಟಾಕ್ಬೇಕಾಗಿಲ್ಲ. ಓರಿಯೆಂಟೇಷನ್, ಥಿಂಕಿಂಗ್ ಓರಿಯೆಂಟೇಷನ್. ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ತನ್ನ ಅವುಗಳಲ್ಲಿ ತನ್ನ ಮೋಹವನ್ನು ಸ್ಥಾಪಿಸಿಕೊಂಡಿದ್ದರಿಂದಾಗಿ ಜನ್ಮ ಜನ್ಮಾಂತರದ ಮೋಹವನ್ನು ಸ್ಥಾಪಿಸಿಕೊಂಡಿದ್ದರಿಂದಾಗಿ ಇವನು ಈ ಕ್ಷಣ ಏನ್ ಮಾಡ್ತಾನೆ? ಅಹಂ ಪಶ್ಯಾಮಿ ಅಂದ್ಬಿಡ್ತ, ಶೃಣೋಮಿ ಅಂತ. ಆಮೇಲೆ ಓ ನೇತಿ ನೇತಿ ನೇತಿ ಇದಂ ಶಬ್ದ ಎಲ್ಲ ಶಾಸ್ತ್ರ ಹೇಳಿದಾಗ ಓಹೋ ನಾನು ಉಸಿರಾಡಿಸೋದಿಲ್ಲ, ಉಸಿರಾಟ ಜರುಗ್ತದೆ. ನಾ ಪಚಿಸುವುದಿಲ್ಲ, ಪಚನ ಜರುಗ್ತದೆ. ನಾ ಜ್ವರ ಬಂದು ನಿರುಪಯುಕ್ತನಾಗಿ ಮಲಗುವುದಿಲ್ಲ, ಜ್ವರ ಬಂದಾವ. ಎಷ್ಟು ವ್ಯತ್ಯಾಸದ ಜ್ವರ ಬಂದಾವ? ಈ ಅಭಿಪ್ರಾಯ ಹೇಗೆ? ಸಾಕ್ಷಿ ಅಭಿಪ್ರಾಯ ಹೇಗೆ? ಸಾಕ್ಷಿ ಅಭಿಪ್ರಾಯ ಬೆಸ್ಟ್. ಸೊ ಹೀಗಾಗಿ ಅಕೃತ ಕರ್ತೃಚ ಅಕೃತವನ್ನ ಸಿದ್ಧ ಮಾಡುತ್ತದೆ. ಕರ್ತೃ ಅಂದ್ರೆ ಸಿದ್ಧ ಮಾಡೋದು, ಅಕೃತ ಅಂತಂದ್ರೆ ಮಾಡದಿರುವಿಕೆ. ಶಾಸ್ತ್ರ ಕೃತ ಅನುಕಾರಿತ್ವೇ ಅಪ್ರಮಾಣಂ ಯತಃ ಅವಿದ್ಯಾರೋಪಿತ ಸುಕ್ತ್ವಾದಿ ವಿಶೇಷ ಪ್ರತಿಬಂಧನಾದೇವ ಅತಃ ಸ್ವರೂಪೇಣ ಅನವಸ್ಥಾನಂ ಅಕೃತ ಕರ್ತೃಚ ಶಾಸ್ತ್ರಂ. ಕೃತ ಅನುಕಾರಿತ್ವ ಅಪ್ರಮಾಣ. ಏನಾಗ್ಬಿಡ್ತೀಗ, ಅವನು ಅಕೃತನಾಗಿದ್ದರಿಂದ ಅವನನ್ನು ಸಿದ್ಧ ಮಾಡಿ ನಿಮ್ ಕಡೆಯಿಂದ ಆಗುವುದಿಲ್ಲ. ಅಪರೋಕ್ಷವಾಗಿ ಆತ್ಮನ ಸಿದ್ಧ ಮಾಡ್ಲಿಕ್ಕೆ ನಿಮ್ ಕಡೆಯಿಂದ ಆಗುವುದಿಲ್ಲ. ಆದ್ದರಿಂದ ಲಾಜಿಕ್ ಕೊಡ್ತಾರೆ, ಅಪ್ರಮಾಣ ಕೃತ ಅನುಕಾರಿತ್ವೆ ಮಾಡುವಿಕೆಯಿಂದ ರಹಿತನಾದ ಆತ್ಮನಲ್ಲಿ ಮಾಡುವಿಕೆಯಿಂದ ನಾವೇನಾದ್ರು ಪ್ರಯತ್ನಿಸ್ಲಿಕ್ಕೆ ಹೋದ್ರೆ ಆತ್ಮ ದೂರ ಹೋಗ್ತಾನೆ. ಮಾಡುವಿಕೆಯಿಂದ ರಹಿತವಾಗಬೇಕು ಅಂತ ನಾವು ಸಾಧನ ಮಾಡಲಿಕ್ಕೆ ಹೋಗಿ ಅದನ್ನ ಮಾಡುವಿಕೆಯಿಂದ ಪಡ್ಕೊಳ್ಳಿಕ್ ಸಾಧ್ಯ ಇದೆ ಅಂತ ನೀವು ಅನ್ಕೊಂಡಿದ್ದಾರೆ, ಆ ಮಾಡುವಿಕೆಯಲ್ಲಿ ಅದು ಏನು ಸಾಧಿಸ್ಬೇಕಾಗಲೋ ದೂರ ದೂರ ಹೋಗ್ತದೆ. ಕಾರಣ ಅಂತಂದ್ರೆ ನೀವು ಮಾಡಿ ಸಿದ್ಧ ಮಾಡ್ಬೇಕಾಗೆ ಇಲ್ಲ, ಅದು ಯಾವಾಗಲೂ ಇದ್ದದ್ದೇ. ಯತಃ ಅವಿದ್ಯಾರೂಪಿತ ಸುಖಿತ್ವಾದಿ ವಿಶೇಷ ಪ್ರತಿಬಂಧಾದೇವ ಆತ್ಮನಃ ಸ್ವರೂಪೇಣ ಅನವಸ್ಥಾನ. ಅವಿದ್ಯಾ ಆರೋಪಿತ ಸುಖಿತ್ವಾದಿ ವಿಶೇಷ ಪ್ರತಿಬಂಧಾನ ಬಂಧಾದೇವ, ಇವಷ್ಟು ನಮಗೆ ಬಂಧನಾತ್ಮಕವಾಗಿವೆ. ಯಾಕೆ ನಾವು ಆರೋಪಿಸಿಕೊಂಡಿದ್ದೇವೆ. ಏನವು? ಅವಿದ್ಯಾರೋಪಿತ ಸುಖಿತ್ವಾದಿ ವಿಶೇಷ ಪ್ರತಿಸೇವೆ. ನಾನು ಸುಖಿ, ನಾನು ದುಃಖಿ, ನಾನು ಶ್ರೀಮಂತ, ನಾನು ಬಡವ, ನಾನು ದರಿದ್ರ, ನಾವು ಓದಿದವನು, ಬಹಳ ಓದಿದವನು, ನಾನು ಓದಿ ಓದಿ ಓದಿ ಓದಿ ಓದದೇ ಇದ್ದವನು, ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಓಲ್ಡ್ ವರ್ಲ್ಡ್ ಗಾರ್ಬೇಜ್ ಎಲ್ಲ ನಮ್ದೇ. ಸ್ವಚ್ಛ ಭಾರತ ಮಾಡ್ಲಿಕ್ಕೆ ಹೊಂಟೇನು? ಸೊ ಏನ್ ಮತ್ತೆ ಹೆಂಗ್ ಹೆಂಗ್ ನಿರಾಕರಣೆ ಮಾಡೋದೇನ? ನೇತಿ ನೇತಿ ಅಸ್ಥೂಲಾದಿ ವಾಕ್ಯೇಹಿ. ಇದು ಅಲ್ಲ, ಇದು ಅಲ್ಲ, ಅನ್ನಮಯ ಅನುಭವಕ್ಕೆ ಬರ್ತದೆ ಅದಲ್ಲ. ಪ್ರಾಣಪಾನ್ ವ್ಯಾನ್ ಉದಾನ್ ಸಮಾನ ಪ್ರಾಣಗಳ ಆಕ್ಟಿವಿಟಿ ನಮ್ಮ ಅನುಭವಕ್ಕೆ ಬರ್ತದೆ ಅದು ಅಲ್ಲ. ಸಿರೀಸ್ ಆಫ್ ಏನೇನು ಅನುಭವಕ್ಕೆ ಬಂದಾಗ ಅವೆಲ್ಲವನ್ನು ಕೂಡ ನಾವು ನೇತಿ ನೇತಿಯೊಳಗೆ ಬೇರ್ಪಡಿಸ್ಬೋದು. ಒಂದು ಸಲ ನೇತಿ ನೇತಿಯೊಳಗೆ ಇವನ್ನೆಲ್ಲ ಬೇರ್ಪಡಿಸಿಕೊಂಡ್ರೆ ಕೋ ಸಹಾಯಿತಿ, ಅವನು ಈ ನಿರಾಕರಣಕ್ಕೆ ಸಹ ಸಹ ಅಂತ ಉಳಿದಿರ್ತದೆ. ಇದಲ್ಲ ಇದಲ್ಲ ಇದಲ್ಲ ಅಂತ ನಿರಾಕರಣೆ ಮಾಡಿದ್ಮೇಲೆ ಅದು ಯಜಮಾನ ಇದ್ದಾನಲ್ಲದೆ ಯಜಮಾನ ನೀನು ಅಲ್ಲ ಅಂತ ಹೇಳಿಕಂತ ಆಗುದಿಲ್ಲ. ಸೊ ನೇತಿ ನೇತಿ ಎಲ್ಲಿ ಕೆಲಸ ಮಾಡ್ತದೆ ಅಂತಂದ್ರೆ ಯಾವುದು ಅಧ್ಯಸ್ಥವಾಗಿದೆಯೋ ಅದನ್ನು ನಿರಾಕರಿಸ್. ಇದ್ದದ್ದನ್ನು ಪ್ರೊಡ್ಯೂಸ್ ಮಾಡ್ತದ ಅದ ಪ್ರಕೃತ ಜಿಜ್ಞಾಸ. ಇಲ್ಲದೇ ಇದ್ದದ್ದನ್ನ ಇಲ್ಲ ಅಂತ ನಿರಾಕರಿಸ್ತದೆ, ಇದ್ದದ್ದನ್ನ ಹಾಗೆ ಏನು ಮಾಡ್ಲಿಕ್ಕೆ ಹೋಗೋದು. ಅಕೃತ ಕರ್ತೃತ್ವ ಶಾಸ್ತ್ರಂ. ಅಕೃತ ಮಾಡದೇ ಇರುವುದನ್ನ ಮಾಡಲಿಕ್ಕೆ ಹೋದೀತೆ ಶಾಸ್ತ್ರ ವಿನಃ ಈಗಾಗಲೇ ಇದ್ದದ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನ ಅವಿದ್ಯಾ ಆರೋಪಿತ ಸುಖಿತ್ವಾದಿ ವಿಶೇಷ ಪ್ರತಿಬಂಧಾದಿವ ಆತ್ಮನಃ ಸ್ವರೂಪೇಣ ಅನವಸ್ಥಾನಂ. ಅವಿದ್ಯಾರೋಪಿತವಾದಂತಹ ಇವೆಲ್ಲ ಹೇಳಿಕೆಗಳು. ಸುಖಿತ್ವಾದಿ ವಿಶೇಷ ಪ್ರತಿಬಂಧಾದೇವ, ನಾನು ಸುಖಿ ಅನ್ನೋದು ಕೂಡ ಅಧ್ಯಸ್ಥ, ನಾನು ದುಃಖಿ ಅನ್ನೋದು ಎಷ್ಟು ಅಧ್ಯಸ್ಥವೋ ನಾನು ಸುಖಿ ಅನ್ನೋದು ಅಷ್ಟೇ ಅಧ್ಯಸ್ಥ. ಮತ್ತು ಆತ್ಮ ಸ್ವರೂಪೇಣ ತನ್ನ ಸ್ವರೂಪ ಹೇಗಿದೆಯೋ ಹಾಗೇ ಇದೆ, ಅದಕ್ಕೆ ಯಾವುದೇ ಪ್ರಕಾರವಂತಹ ಆಲಂಬನ ಇಲ್ಲ, ಅವಲಂಬನ ಇಲ್ಲ. ಸ್ವರೂಪಾವಸ್ಥಾನಂಚ ಶ್ರೇಯಃ ಇತಿ ಸುಖಿತ್ವಾದಿ ನಿವರ್ತಕಂ ಶಾಸ್ತ್ರಂ ಆತ್ಮನಿ ಅಸುಖಿತ್ವಾದಿ ಪ್ರತ್ಯಯಕರಣೇನ ನೇತಿ ನೇತಿ ಅಸ್ಥೂಲಾದಿ ವಾಕ್ಯೈ ಆತ್ಮಸ್ವರೂಪವತ್ ಅಸುಖಿತ್ವಾದಿ ಅಪಿ ಸುಖಿತ್ವಾದಿ ವೇದೇಷು ಅನುವೃತ್ತಃ ಅಸ್ತಿ ಅನುವೃತ್ತಃ ಅಸ್ತಿ ಧರ್ಮಃ. ಧರ್ಮಶಾಸ್ತ್ರ ಏನ್ ಹೇಳ್ತಪ್ಪ ಕೇಳ್ಕು, ಧರ್ಮಶಾಸ್ತ್ರ ಏನ್ ಹೇಳ್ತಾರೆ? ಆತ್ಮಸ್ವರೂಪವತ್ ಅಸುಖಿತ್ವಾದಿ ಅಪಿ ಸುಖಿತ್ವಾದಿ ಭೇದೇಶು ನಾ ಅನುವೃತ್ತೋಸ್ತಿ ಧರ್ಮ. ಆತ್ಮನಿಗೆ ಆನಂದದ ಅನುಭವವನ್ನು ಕೊಡಲಿಕ್ಕೆ ಹೋಗಬೇಕಾದ್ರೆ ಹಾಗೆ ಆತ್ಮನು ದುಃಖಿ ಅಂತ ನಿರ್ಣಯಿಸುವುದು ಓಕೆನಾ? ಇಲ್ಲ, ಆತ್ಮನ ದುಃಖಿ ಅಂತ ನಿರ್ಣಯಿಸ್ಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಆತ್ಮ ಸ್ವರೂಪವತ್ ಸ್ವರೂಪದಿಂದ ಅವನು ಸುಖಿನೇ ಆಗಿದ್ದಾನೆ. ಆದ್ದರಿಂದ ನೀವು ಅವನು ಸುಖಿ ಅಂತ ನಿರೂಪಿಸುವ ಅವಶ್ಯಕತೆ ಬರುವುದು. ಸೂರ್ಯನ ಪ್ರಕಾಶಮಾನವಾಗಿದ್ದಾನೆ, ನಿರೂಪಿಸಿ. ಬೆಂಕಿ ಸುಡುತ್ತದೆ, ನಿರೂಪಿಸಿ. ಏನಿರು ಕೈ ಸುಡಬೇಕಷ್ಟೇ ನಾವು. ಆತ್ಮನು ಸಚ್ಚಿದಾನಂದಿದ್ದಾನೆ, ಏನು ರೂಪಿಸಬೇಕಾಗಿಲ್ಲ. ಆತ್ಮನು ಮೊನ್ನೆ ಮುದುಕನಾಗಿದ್ದ, ಆತ್ಮನು ಮುದುಕನಾಗಿಲ್ಲ, ಶರೀರ ಮುದುಕಿಯಾಗಿದೆ. ತಗಿ ನೀತಿ ಹೀಗೆ ಶಾಸ್ತ್ರ ಪಿನ್ ಪಾಯಿಂಟ್ ಮಾಡಿ ವ್ಯತಿರೇಕ ಉಪದೇಶವನ್ನು ಜಾಸ್ತಿ ಕೊಟ್ಟಿದೆ. ಆವಾಗಿವಾಗ ಅನ್ವಯ, ಅಸುಖಿತ್ವಾದಿ ಅಪಿ ಸುಖಿತ್ವಾದಿ ವೇದೇಶು ನ ಅನುವೃತ್ತ ಅಸ್ತಿ ಧರ್ಮ. ಇದು ಅನುವೃತ್ತ ಸ್ಯಾತ್ ನ ಅಧ್ಯಾರೋಪ್ಯೇತ ಸುಖಿತ್ವಾದಿ ಲಕ್ಷಣ ವಿಶೇಷ. ಒಂದು ವೇಳೆ ಅನುವೃತ್ತ ಸ್ಯಾತ್ ಅನುಸರಿಸಿಕೊಂಡು ಹೋದದ್ದೇ ಆದರೆ ನ ಅಧ್ಯಾರೋಪ್ಯೇತ, ನಾವ್ಯಾರೂ ಅಧ್ಯಾರೋಪವನ್ನು ಮಾಡಿಕೊಳ್ತಾ ಇರಲಿಲ್ಲ. ಶಾಸ್ತ್ರವನ್ನ ಮತ್ತು ವಾಸ್ತವಿಕತೆಯನ್ನು ನಾವು ಅವಲಂಬಿಸಿಕೊಂಡು ಜೀವನ ಮಾಡಿದ್ದರೆ ನಮಗೆ ಯಾವ ನೋವುಗಳು ಯಾವ ಆರೋಪಗಳು ಉಂಟು ಮಾಡಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲಿ ಇವನ್ನೆಲ್ಲ ನಾವು ಉಂಟು ಮಾಡಿಕೊಂಡೀವಿ. ಆರೋಪವನ್ನು ಯಾಕೆ ಮಾಡ್ಕೊಂಡಿವಿ ಆರೋಪಗಳನ್ನು? ಅಜ್ಞಾನದಿಂದಾಗಿ. ಎಷ್ಟು ಅಜ್ಞಾನದ ಹುಟ್ಟುಗಟ್ಟುಗಳು ಏನಹ ವಾಸ್ತವಿಕವಾಗಿಲ್ಲ. ಇದೇ ಅನುವೃತ್ತ ಸ್ಯಾತ ನ ಅಧ್ಯಾರೋಪೇತ. ಒಂದು ವೇಳೆ ನಾವು ಸ್ವರೂಪವನ್ನು ಹೇಗಿದೆಯೋ ಹಾಗೆ ಗುರುತಿಸಿದ್ದಾದ್ರೆ ನಾವು ಯಾವ ಆರೋಪವೂ ಆಗ್ತಿರಲಿಲ್ಲ. ನಾವು ಯಾವುದೇ ಪ್ರಕಾರವಾದಂತಹ ಸುಖಿತ್ವಾದಿ ಲಕ್ಷಣಗಳು ನಮಗೆ ಅವಶ್ಯಕತೆ ಬೀಳುತ್ತೆ. ಇಲ್ಲಿ ಸುಖಿತ್ವಾದಿ ಲಕ್ಷಣಗಳು ಸಚ್ಚಿದಾನಂದ ಅಲ್ಲ, ಈ ಪ್ರಾಪ್ತ ಸುಖ ದುಃಖ ಕ್ಷಣಿಕ ಅವಲ್ಲ ಇವು. ಯದಿ ಅನುವೃತ್ತಃ ಆಯ್ತಲ್ಲ ಯಥಾ ಉಷ್ಣತ್ವ ಗುಣವಿಶೇಷವತಿ ಅಗ್ನೋ ಶೀತತಾ ಉಷ್ಣ ಅಗ್ನಿಯು ಉಷ್ಣವಾಗಿದೆ ಅನ್ನುವುದು ಸ್ಪಷ್ಟ ಇರುವಾಗ ಉಷ್ಣತ್ವ ಗುಣವಿಶೇಷವತಿ ಅಗ್ನವು ಇದರೊಳಗೆ ಶೀತತಾ ಆರೋಪಿತವಾಗುವ ಸಾಧ್ಯತೆ ಇದೆಯಾ? ಇವನ್ ಇನ್ ದ ಡ್ರೀ ಕೂಲ್ ಆಗಿ ಫೈರ್ ಮುಕ್ಲಿಕ್ಕೆ ಆಗ್ತದ ಅಲ್ಲ, ಇಲ್ಲಿ ಇಲ್ಲಾಗುದಿಲ್ಲ, ಇಲ್ಲ ಕನಿಷ್ಠವಾಗ ವೈ ನಾಟ್. ಎಷ್ಟು ಡೀಪ್ ರೂಟ್ ಆಗ್ಬಿಟ್ಟಿದೆ ಅಂತಂದ್ರೆ ನಮಗ್ ಗೊತ್ತಿದೆ ಏನು, ಅಗ್ನಿಯ ಸಹಜತೆ ಉಷ್ಣ ಹೌದು, ಯಥಾ ಉಷ್ಣತ್ವ ಗುಣ ವಿಶೇಷತೆ ಅಗ್ನ ಶೀತತ ಕಸ್ಮಾತ್ ನಿರ್ವಿಶೇಷ ಏವ ಆತ್ಮನಿ ಸುಖಿತ್ವಾದಯ ವಿಶೇಷಾ ಕಲ್ಪಿತಾಹ ನಿರ್ವಿಶೇಷವಾದ ಆತ್ಮಸ್ವರೂಪದಲ್ಲಿ ಇವನಿಗೆ ಅಪಾರ್ಟ್ಮೆಂಟ್ ಸುಖವು ಸಿಗುತ್ತದೆ. ನಿರ್ವಿಶೇಷವಾದ ಆತ್ಮನಲ್ಲಿ ಅಪಾರ್ಟ್ಮೆಂಟ್ ಸುಖ ಸಿಗುತ್ತದೆ ಅಂತ ಹೇಳಿಕ್ ಸಾಧ್ಯವೇ? ನಿರ್ವಿಶೇಷ ಇವ ಆತ್ಮನಿ ಸುಖಿತ್ವಾದಯ ವಿಶೇಷ ಕಲ್ಪಿತ ನ ಸ್ಯಾತ್. ಯತ್ತೂ ಅಸುಖಿತ್ವಾದಿ ಶಾಸ್ತ್ರ ಆತ್ಮನಃ ತತ್ ಸುಖಿತ್ವಾದಿ ವಿಶೇಷ ನಿವೃತ್ತಿ ಅರ್ಥಮೇವ ಇತಿ ಸಿದ್ಧಂ. ನಿರ್ವಿಶೇಷ ಏವ ಆತ್ಮನೇ, ಯಾವ ವಿಶೇಷಣಗಳಿಂದಲೂ ಹೊಂದದೇ ಇದ್ದಂತಹ ಆತ್ಮನಲ್ಲಿ ಈಗ ನಾವು ಹೊಸ ವಿಶೇಷಣ ಸೇರಿಸ್ತೀವಿ. ಏನು ಅಂತಂದ್ರೆ, ಆತ್ಮನು ಸುಖ ಸ್ವರೂಪನಾದ ಆತ್ಮನು ಒಳಗಡೆ ಇದ್ದಾನೆ, ಸುಖ ಸ್ವರೂಪದ ಆತ್ಮನು ಆಡ ಊಟಿ ಕೂತ್ಕೊಂಡಿದ್ದಾನೆ, ಸುಖ ಸ್ವರೂಪದ ಆತ್ಮನು ಅಂತ ನಾವು ಹೇಳ್ಕೋತ ಹೋಗೋದಿಲ್ಲ. ಯಾಕೆ ಹಾಗೆ ಹೇಳ್ತಾ ಹೋಗೋದಿಲ್ಲ? ನಮಗೆ ಸಿದ್ಧ ಮಾಡಬೇಕಾಗೇ ಇಲ್ಲ. ನಮಗೆ ಯಾಕೆ ಸಿದ್ಧ ಮಾಡಬೇಕಾಗಿಲ್ಲ? ಸುಖವು ಆತ್ಮನ ಸಹಜತೆ. ಅದಕ್ಕೆ ಹೇಳ್ತಾರೆ ಕೋರ್ಟ್ನಲ್ಲಿ ಆರೋಪಿತನೊಬ್ಬನಿರ್ತಾನೆ. ಈ ಆರೋಪಿತ ವ್ಯಕ್ತಿ ಏನಿದ್ದಾನೆ, ಆರೋಪವನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿ ಒಬ್ಬ ಲಾಯರ್ ಇಟ್ಕೊಂಡಿರ್ತಾನೆ, ಅಪೋಸಿಟ್ ಪರವಾಗಿ ಒಬ್ಬ ಲಾಯರ್. ಈ ವಕೀಲ ಏನ್ ಮಾಡ್ತಾನೆ, ಈ ಎಲ್ಲವೂ ಆರೋಪ, ಇದ್ರ ಯಾವ ಹುರುಳಿಲ್ಲ ಅಂತ ಸಿದ್ಧ ಮಾಡ್ಬೇಕು. ಅವ ಇನ್ನೊಬ್ಬರು ಏನ್ ಮಾಡ್ಬೇಕು ಅಂತಂದ್ರೆ ಇವನೇ ಆರೋಪಿ ಅಂತ ಅವನು ಸಿದ್ಧ ಮಾಡ್ಬೇಕು. ಇಬ್ರಿದ್ದಾರೆ, ಒಬ್ರಿದ್ದಾರು, ಇರೋದೊಬ್ಬನೇ, ಇರೋದೊಬ್ಬನೇ ಅಂದ್ರೆ ಸತ್ಯ ಒಂದೇ ಇರ್ತದೆ ಹೌದು. ಎರಡ್ ಹೆಂಗ್ ಬಂದು ಅಂತೀವು, ಎರಡು ಹೆಂಗ್ ಬಂದು ಆರೋಪ? ಹಾಗರೇನು, ಇದೆಲ್ಲವೂ ಆರೋಪಿತ, ಆರೋಪಿತನ ಆರೋಪವೂ ಆರೋಪಿತ. ಎಲ್ಲವೂ ಆರೋಪಿತ, ಈ ಜಗತ್ತೆಲ್ಲವೂ ಆರೋಪಿತ, ಆರೋಪವನ್ನು ಎದುರಿಸುವನು ಯಾರು? ಅವನು ಆರೋಪಿತ. ಜೀವಾತ್ಮ ಏನಿದ್ದಾನೆ, ಇವನು ಆರೋಪಿತ. ಈ ಆರೋಪಿತ ಜೀವಾತ್ಮ ಆರೋಪಗಳನ್ನ ಎದುರಿಸ್ತಾ ಇದ್ದಾನೆ. ಯಾವ ಆರೋಪಗಳು? ಯಾವ ಆರೋಪಿತವಾದ ಆರೋಪಗಳಿವೆ? ಹೌದಲ್ಲ ನೋಡ, ಇವನು ಒಂದು ದೊಡ್ಡ ಕೋರ್ಟ್, ಆ ಕೋರ್ಟ್ನೊಳಗೆ 8 ಉಪನಿಷತ್ತು, ಬ್ರಹ್ಮಸೂತ್ರ, ಪ್ರಸ್ಥಾನತ್ರಯಗಳು ಎಲ್ಲ ಕೂತ್ಕೊಂಡು ಕೊನೆಗೆ ಸಿದ್ಧ ಏನು, ಇದಷ್ಟು ಆರೋಪಿತ, ಆರೋಪ ಆರೋಪಿಯು ಕೂಡ ಆರೋಪಿತ, ಅವನಲ್ಲಿ ಯಾವ ಆರೋಪಗಳು ಇಲ್ಲ, ಈ ಆರೋಪಗಳು ಇಲ್ಲೇ ಇಲ್ಲ, ಎಲ್ಲ ಸಿದ್ಧ. ಕೊನೆಗೇನು ಜಗತ್ತು ಅನ್ನೋದು ಇಲ್ಲ. ಮತ್ತು ನೀತಿ ನೀತಿನೇ ಮಾತಾಡ್ತದೆ ವಿನಃ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸಿದ್ಧ ಮಾಡ್ಲಿಕ್ಕೆ ಹೋಗೋದು. ಯಾಕೆ ಮಾಡೋಂಗಿಲ್ಲ, ಅದು ಸಹಜ. ನಿರ್ವಿಶೇಷೇವಾತ್ಮನಿ ಸುಖಿತ್ವಾದಯೋ ವಿಶೇಷ ಕಲ್ಪಿತಃ. ನಾವು ಆತ್ಮನು ಸುಖ ಸ್ವರೂಪನಿದ್ದಾನೆ ಕಲ್ಪಿತ, ಆತ್ಮನಲ್ಲಿ ಯಾವ ದುಃಖಗಳು ಇಲ್ಲ ಕಲ್ಪಿತ, ಆತ್ಮನು ಅನಂತನಾಗಿದ್ದಾನೆ ಕಲ್ಪಿತ. ಕೊನೆಗೆ ಮೂಲೆ ಕೂತ್ಕೊಂಡ್ ನಿಂತ, ಥೇರ್ಫೋರ್ ಆತ್ಮನು ಶೂನ್ಯ. ಅವನೊಬ್ನು ಇಲ್ಲ, ಶಾಸ್ತ್ರ ಎಂದು ಆ ಪ್ರಯತ್ನ ಮಾಡಲಿಕ್ಕೆ ಹೋಗಿಲ್ಲ. ನೋಡಿ, ಎಲ್ಲ ಉಪದೇಶಗಳು 99% ಏನಿರ್ತವೆ ಅಂತಂದ್ರೆ, ಆರೋಪಗಳನ್ನು, ಆರೋಪಿತವಾದ ಆರೋಪಗಳನ್ನು ನಿರಾಕರಿಸುವುದರಲ್ಲಿ ಮಗ್ನವಾಗಿ ಅನ್ವಯ ವ್ಯತಿರೇಕ ರೀತಿಯಲ್ಲಿಯೋ, ಅಧ್ಯಾರೋಪ ಅಪವಾದ ರೀತಿಯಲ್ಲಿಯೋ, ಯಾವುದೋ ಪ್ರಕ್ರಿಯೆಯಲ್ಲಿ ನಿರಾಕರಿಸ್ತಾ ಇರ್ತದೆ. ಎತ್ತು ಅಸುಖಿತ್ವಾದಿಶಾಸ್ತ್ರಂ ಆತ್ಮನಃ ತತ್ ಸುಖಿತ್ವಾದಿ ವಿಶೇಷ ನಿವೃತ್ತಿ ಅರ್ಥಮೇವ ಇತಿ ಸಿದ್ಧಂ. ಎತ್ತು ಅಸುಖಿತ್ವಾದಿಶಾಸ್ತ್ರಂ, ಶಾಸ್ತ್ರಂ ಆತ್ಮನಃ ಅಸುಖಿತ್ವಾದಿ, ಆತ್ಮನ ವಿಚಾರದಲ್ಲಿರುವಂತಹ ದುಃಖಿ ಅನ್ನುವಂತಹ ವಿಚಾರಗಳು, ಅಸುಖಿ ದುಃಖಿ ಅಂದ್ರೇನು, ಅಸುಖಿ ದುಃಖಿ ಅಂದ್ರೆ ಏನು, ಅಸುಖಿ. ನಾನ್ ಹ್ಯಾಪಿನೆಸ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಅಸುಖಿತ್ವಾದಿ ಶಾಸ್ತ್ರಂ ಆತ್ಮನ, ಆತ್ಮನಃ ಅಸುಖಿತ್ವಾದಿ ಶಾಸ್ತ್ರಂ ತತ್ ಸುಖಿತ್ವಾದಿ ವಿಶೇಷ ನಿವೃತ್ತಿ ಅರ್ಥಮೇವ ಇತಿ ಸಿದ್ಧಂ. ಆತ್ಮನೋ ಅಸುಖಿನೋ ಆತ್ಮನೋ ಸುಖಿನೋ ಅನ್ನುವುದು ಎರಡೂ ಕೂಡ ಆರೋಪಿತವಾಗಿದ್ದರಿಂದಾಗಿ ಇವು ಎರಡರಲ್ಲಿ ಆತ್ಮನ ಸುಖಿ ಅನ್ನುವುದನ್ನ ಅದು ಎಂದೂ ಸಿದ್ಧ ಮಾಡಲಿಕ್ಕೆ ಹೋಗೋದಿಲ್ಲ. ಆತ್ಮನ ಅಸುಖಿ ಅನ್ನೋದನ್ನ ಅದು ಆರೋಪ ಅನ್ನುವಂತ ರೀತಿಯಲ್ಲಿ ಸಿದ್ಧ ಮಾಡಿ ಆರೋಪ ನಿರಾಕರಣೆ ಪ್ರಯತ್ನವನ್ನ ಮಾಡುತ್ತದೆ. ಸಿದ್ಧಂ ತು ನಿವರ್ತಕತ್ವಾತ್ ಇತಿ ಆಗಮವಿದಾಂ ಸೂತ್ರಂ. ಸೇಮ್ ಥಿಂಗ್, ಸಿದ್ಧಂ ತು ಸಿದ್ಧವಾಯ್ತು. ಏನ್ ಸಿದ್ಧವಾಯ್ತು ಈಗ, ನಿವರ್ತಕತ್ವಾತ್ ನಿವೃತ್ತ ಮಾಡಬೇಕಾದ್ದೇನು ಅದನ್ನ ನಿವೃತ್ತ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದ ಪ್ರಯತ್ನ, ಅದು ಸಿದ್ಧವಾಗಬೇಕು. ಏನು ಏನದು ಅಂತ, ಇವನು ಕ್ಷಣಿಕ ಸುಖ ಅಂತ ಏನಾದ್ರೆ ಅದು ಆತ್ಮನಲ್ಲಿ ಇಲ್ಲ. ಅದು ಸುಖಿತ್ವಾದಿ ವಿಶೇಷ ನಿವೃತ್ತಿ ಅರ್ಥಮೇವ, ಈ ಸುಖಿತ್ವ ಅನ್ನುವಂಥದ್ದು ಕ್ಷಣಿಕ ಸುಖ. ತತ್ ಸುಖಿತ್ವಾದಿ ಆತ್ಮನು ಆತ್ಮನಲ್ಲಿ ಅನುಭವ ಆಗ್ತಾ ಇರುವಂತಹ ಸುಖ ಅನ್ನೋ ಕಲ್ಪನಾ ಏನಿದೆಯೋ ಅದು ಕಲ್ಪನೆ ಮಾತ್ರ, ವಿನಃ ಅದು ವಾಸ್ತವಿಕತೆ ಅಲ್ಲ. ಹಾಗಾದ್ರೆ ಶಾಸ್ತ್ರದ ಉದ್ದೇಶ ಏನು, ಸಿದ್ಧಂತು ನಿವರ್ತಕತ್ವಾತ್ ನಿವೃತ್ತಿ ಮಾಡುವುದು ಶಾಸ್ತ್ರದ ಉದ್ದೇಶ. ಆಯ್ತು, ಈ ಮುಂಚಿತವಾದ ಈ ಶ್ಲೋಕಕ್ಕೆ, ಈಗ ಕಳೆದು ಹೋದ ಈ ಶ್ಲೋಕಕ್ಕೆ ಏನಾದ್ರೂ ಕಾರಣಗಳಿವೆಯಾ, ಆ ವಿಷಯಗಳನ್ನ ಎತ್ಕೊಂಡು ಹೇಳಿದ್ರಿ, ಅದಕ್ಕೆ ಏನಾದ್ರೂ ಕಾರಣಗಳಿವೆಯಾ? ಹೌದು, ಇವೆ. ಪೂರ್ವ ಶ್ಲೋಕಾರ್ಥಸ್ಯ ಹೇತುಂ ಆಹ ಕಾರಣವನ್ನು ಹೇಳಿಕೊಡ್ತಾರೆ. ಏನಂತ ಹೇಳಿಕೊಡ್ತಾರೆ, ಭಾವೈರಸದ್ಭಿರೇವಾಯಂ ಅದ್ವಯೇನ ಚ ಕಲ್ಪಿತಃ ಭಾವ ಅಪ್ಯದ್ವ ಭಾವ ಅಪ್ಯದ್ವಯೇನೈವ ತಸ್ಮಾದ್ ಅದ್ವೈತ ಅದ್ವಯತಾ ಶಿವ ಶಿವ ಭಾವೈಹಿ. ಅದು ಏನ್ ಮಾಡೋದು, ಶಿವಾಹ ಅಂದ್ಬಿಟ್ಟ ಬಹುವಚನ ಅಲ್ಲ, ತಪ್ಪೇನಿಲ್ಲ ಅಂತ ಅನಿಸ್ತೀನಿ. ಆದ್ರೆ ಬರ್ತ ನಟರಾಜನ ಭಿನ್ನ ಭಿನ್ನ ಭಿನ್ನ ಭಿನ್ನ ನಾಟ್ಯ ಪೊಸಿಷನ್ಸ್ ಭಂಗಿ ಭಿನ್ನ ಭಿನ್ನ ನಾಟ್ಯ ಭಂಗಿಯೊಳಗ ಶಿವ ಬಹುವಚನ ಅದನ್ನ ಇಲ್ಲ ಹೌದಲ್ಲ. ನಿರಾಕರಣೆ ಮಾಡೋಣ ಆಮೇಲೆ, ಅಷ್ಟೇ ತಾನೇ ಶಾಸ್ತ್ರ ಮಾಡಿದ್ದು. ಮೊದಲ ಇಡ್ತದ ಆಮೇಲೆ ನಿರಾಕರಿಸ್ತದ. ಅದಕ್ಕೆ ನೀ ಹೇಳಿದ್ದೇನು ತಪ್ಪಿಲ್ಲ, ಆದ್ರೂ ಹೇಳಬಾರ್ದು. ಭಾವೈಹಿ ಅಸದ್ಭಿಹಿ ಏವ ಶಬ್ದ ನೋಡ್ಕೊಡು, ಭಾವೈಹಿ ಅಸದ್ಭಿಹಿ ಏವ ಅಯಂ ಅದ್ವಯೇನ ಚ ಕಲ್ಪಿತ ಭಾವಾಹ ಅಪಿ ಅದ್ವಯೇನೈವ ತಸ್ಮಾತ್ ಅದ್ವೈತ ಶಿವ. ಆದ್ದರಿಂದ ಅದ್ವಯವಾದದ್ದು ಮಂಗಳಕರವಾದದ್ದು. ಯಾವುದು ಮಂಗಳಕರವಾದದ್ದು? ದ್ವೈತ ಅಲ್ಲ, ಅದ್ವಯ. ಎರಡಿಲ್ಲದೆ ಇರುವಂತಹದ್ದು ಏನಿದೆಯೋ ಅದು ಮಂಗಳಕರವಾದದ್ದು. ಎರಡಂತೆಯೋ ಆವಾಗ ಎಲ್ಲ ವಿಕಾರಗಳು ವ್ಯಭಿಚಾರಗಳು ನಾಶ ಎಲ್ಲ ಬರ್ತವೆ. ಅದು ಯಾವುದು ಮಂಗಳಕರ ಅಲ್ಲ, ಅದ್ವಯವು ಯಾವತ್ತು ಮಂಗಳ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಓಂ ತತ್ಸತ್. ಚಲೋ, ಜೈ ಶ್ರೀ ದಯಾನಂದ್ ಜೀ.